ರೈತರಿಗಾಗಿ ಕಾರ್ಯಕ್ರಮ ಇದು ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಕುರಿ ಮತ್ತು ಮೇಕೆಗಳಿಗೆ ಬರುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕುರಿತು ಪಶುವೈದ್ಯರಾದ ಡಾ ಮುರಳಿ ಕೃಷ್ಣ ಅವರೊಂದಿಗೆ ಸಂದರ್ಶನ. ಆನಂತರ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಶಿಶುನಾಳ ಶರೀಫರ ಒಂದು ತತ್ವಪದ. ಕಾರ್ಯಕ್ರಮದ ಆರಂಭದಲ್ಲಿ ಎರಡು ಪ್ರಕಟಣೆಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಮುರಳಿ ಕೃಷ್ಣ ಅವರೇ. ನಮಸ್ಕಾರ. ನಮ್ಮಲ್ಲಿ ನಾವು ಈ ಕುರಿ ಮತ್ತು ಮೇಕೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಜನ ವಿದ್ಯಾವಂತರು ಕೂಡ ಈ ಒಂದು ಕುರಿ ಮೇಕೆಗಳನ್ನು ಕಟ್ಟಿ ಸಾಕುವಂಥ ಒಂದು ಕಸಬನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವುಗಳನ್ನು ನಾವು ಸಾಕಾಣಿಕೆ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಈ ಕುರಿ ಮತ್ತು ಮೇಕೆಗಳಿಗೆ ಬರುವಂಥ ರೋಗಗಳು ಕೂಡ ಬಹಳ ಮುಖ್ಯವಾದಂಥದ್ದು. ತಾವತ್ತು ಈ ರೋಗಗಳು ಹೇಗೆ ಬರ್ತವೆ, ಇವುಗಳನ್ನು ಹೇಗೆ ನಾವು ಮುಂಜಾಗ್ರತೆ ವಹಿಸಿ ನಿಯಂತ್ರಣ ಮಾಡಬಹುದು, ಏನೇನು ಲಸಿಕೆಗಳನ್ನು ಹಾಕಿಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಕುರಿ ಮತ್ತು ಮೇಕೆಗಳಿಗೆ ಬರುವಂಥ ಪ್ರಮುಖವಾದ ರೋಗಗಳು ಯಾವ್ಯಾವು ಅಂತೀರಿ? ಮೊಟ್ಟಮೊದಲಾಗಿ ಈ ಒಂದು ಮಳೆಗಾಲದಲ್ಲಿ ನಮಗೆ ಕರುಳು ಬೇನೆ ಅಂತೀವಿ, ಅಥವಾ ET ಅಂತ ಹೇಳ್ತೀವಿ, ಉಚ್ಚುಲ ಕಾಯಿಲೆ ಅಂತಲೂ ಕೂಡ ಹೇಳ್ತೀವಿ. ಅದು ಮತ್ತು ನಮ್ಮಲ್ಲಿ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ನೀಲಿ ನಾಲಿಗೆ ರೋಗ, PPR ಕಾಯಿಲೆ ಮತ್ತು ಬ್ರುಸಿಲೋಸಿಸ್ ಅಥವಾ ಕಂದು ರೋಗ, ಅದ್ರ ಜೊತೆಗೆ ಕಾಲುಬಾಯಿ ರೋಗ ಮತ್ತು ಗಳಲೆ ರೋಗ, ಎಲ್ಲ ರೋಗಗಳು ಇವೆಲ್ಲ. ಮತ್ತು ಮೈಲಿ ಬೇನೆ ಅಥವಾ ನಮ್ಮ ಅಮ್ಮ ಅಂತ ಹೇಳ್ತೀವಲ್ಲ ದೇವಿ ಅಂತ, ಅದು ಕೂಡ ನಮ್ಮಲ್ಲಿ ಕಾಣಿಸ್ಕೊಳ್ತೇವೆ. ಅಂದ್ರೆ ಇದು ಬೇಸಿಗೆ ಕಾಲದಲ್ಲಿ ಮೈಲಿ ಮತ್ತು ಅಮ್ಮ ಕಾಣಿಸ್ಕೊಳ್ತೇವೆ. ಈಗ ಮುಖ್ಯವಾಗಿ ತಾವು ಈ ನೀಲಿ ನಾಲಿಗೆ ರೋಗ ಅಂತ ಹೇಳಿದ್ರಿ, ಈ ಒಂದು ರೋಗದ ಮುಖ್ಯ ಲಕ್ಷಣಗಳು ಏನು ಅಂತೀರಿ? ಇದು ವೈರಾಣುನಿಂದ ಬರ್ತಕ್ಕಂಥ ಕಾಯಿಲೆ. ಈ ಕಾಯಿಲೆ ಬಂದಾಗ ಕಾಯಿಲೆ ತುತ್ತಾದ ಕುರಿಗಳಲ್ಲಿ ಬಾಯಿ ಒಳಗಡೆ ನಾಲಿಗೆ ನೀಲಿ ಬಣ್ಣಕ್ಕೆ ರುಣವಾಗಿರ್ತದೆ. ಅಂದರೆ ಬಹಳ ಮಾಮೂಲಿ ಕಲರ್ಗಿಂತ ಬೇರೆ ಒಂದು ನೀಲಿ ಬಣ್ಣಕ್ಕೆ ತಿರುಗಿರ್ತದೆ. ಜ್ವರ ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಬೇದಿ ಕೂಡ ಆಗ್ತದೆ, ಮತ್ತು ಗದ್ದ ಮತ್ತು ಮೂತಿ ಹಾಗೂ ಇವೆಲ್ಲ ಜಾಗಗಳಲ್ಲಿ ಊತಗಳನ್ನು ಕಾಣಿಸ್ಕೊಳ್ತವೆ. ಮೇವನ್ನು ಬಿಡ್ತದೆ, ಬಹುಮುಖ್ಯವಾಗಿ ತಲೆ ನೆಲಕ್ಕೆ ಹಾಕ್ಕೊಂಡು ನಿಂತ್ಕೊಂಡಿರ್ತವೆ. ಬಹುಮುಖ್ಯವಾಗಿ ರೈತರ ಒಂದು ನೋಡ್ತಕ್ಕಂಥ ಲಕ್ಷಣ ಏನಂತಂದರೆ, ಬಾಯನ್ನು ತೆಗೆದು ನೋಡಿದಾಗ ಒಳಗಿನ ಭಾಗ ನಾಲಿಗೆ ನೀಲಿ ಕಲರ್ಗೆ ಅಂದರೆ ನೀಲಿ ಬಣ್ಣಕ್ಕೆ ತಿರುಗಿರ್ತದೆ. ಇದು ಬಹುಮುಖ್ಯವಾದ ಲಕ್ಷಣ ಆಗಿರ್ತದೆ. ಇದು ವೈರಾಣುವಿನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿದೆ. ಅಂದರೆ ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಹೆಚ್ಚಾಗಿ ಜೋಗು ಪ್ರದೇಶಗಳಲ್ಲಿ ಮತ್ತು ನಮ್ಮ ಈ ಮಳೆಗಾಲದ ಸುತ್ತಮುತ್ತಲು ಯಾರು ರೈತರು ಇದನ್ನು ಮೇಯಿಸ್ತಾರೆ ಕುರಿಗಳಲ್ಲಿ, ಆ ಟೈಮದಲ್ಲಿ ಬರ್ತದೆ. ಅಂದರೆ ಇದು ಬರ್ತಕ್ಕಂಥ ಇದು ಹರಡತಕ್ಕಂಥದ್ದು ಯಾವ ರೀತಿ ಅಂತಂದರೆ, ಕಿಲಿಕಾಯ್ಡ್ಸ್ ಎಂಬ ಒಂದು ಕುರುಳು ಜಾತಿಯ ನೊಣ ಇರ್ತದೆ. ಈ ನೊಣವು ಆದಷ್ಟು ಜೋಗು ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಈ ನೊಣಗಳಿಂದ ಕಚ್ಚಿ ಆ ಒಂದು ಕಾಯಿಲೆ ಹೆಚ್ಚಾಗಿ ಕುರಿಗಳಿಂದ ಕುರಿಗಳಿಗೆ ಹರಡ್ತದೆ, ಅದರ ಜೊಲ್ಲಿನಿಂದನೂ ಹರಡ್ತದೆ. ಈ ಕಾಯಿಲೆ ಬಂದಾಗ ಕುರಿಗಳಲ್ಲಿ ಜೊಲ್ಲು ಕೂಡ ಸುರಿತಾ ಇರ್ತದೆ. ಓಹೋ, ಅದು ಕೂಡ ಒಂದು ಮುಖ್ಯವಾದ ಲಕ್ಷಣ ನಾವು ಹೇಳಬಹುದು. ಅಂದ್ರೆ ಕುರುಡು ನೊಣಗಳಿಂದ ಇದು ಹರಡುವಂತಹದ್ದು, ಕಿಳಿಕಾಯಿಸುವಂತಹದ್ದು. ಮತ್ತೆ ಮಳೆಗಾಲದ ನಂತರ ಜೌಗು ಪ್ರದೇಶದಲ್ಲಿ ಮೇಯಿಸೋದ್ರಿಂದ, ಮಳೆಗಾಲದ ನಂತರ ಅಂತ ಅನ್ನೋದಕ್ಕಿಂತ ನಾವು ಹೇಳ್ಬೇಕಂತಂದ್ರೆ ಈ ಒಂದು ಜೌಗು ಪ್ರದೇಶದಲ್ಲಿ ನಿಯಂತ್ರಣ ಮಾಡ್ಬೇಕು ನಾವು ಅಂತಂದ್ರೆ ಆದಷ್ಟು ಒಣಮೇವು ಇರತಕ್ಕಂತ ಜಾಗಗಳೆಲ್ಲ ಕರೆದುಕೊಂಡು ಹೋಗಿ ಮೇಯಿಸೋದು ಬಹಳ ಒಳ್ಳೇದು. ಅಂದ್ರೆ ಯಾಕೆಂದ್ರೆ ಈ ಕಾಯಿಲೆ ಕಂಡಿದೆ ಎಲ್ಲೋ ಕಾಣಿಸ್ತಾ ಇದೆ ಅಂತಂದಾಗ ಈ ಆದಷ್ಟು ನಾವು ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯ. ಅಂದ್ರೆ ಏನು ಮುಂಜಾಗ್ರತೆ ವಹಿಸಬೇಕಾಗತ್ತೆ? ಮುಂಜಾಗ್ರತೆ ಅಂತಂದ್ರೆ ಬಹುಮುಖ್ಯವಾಗಿ ನಮ್ಮ ಏನು ಈ ಕುರಿಗಳಲ್ಲಿ ಉಣ್ಣೆಗಳನ್ನು ತೆಗಿಬಾರ್ದಾಗತ್ತ, ಬಹುಮುಖ್ಯವಾಗಿ ಉಣ್ಣೆ ಒಂದು ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಮತ್ತೊಂದು ಏನಂತಂದ್ರೆ ಒಂದು ಸಂಜೆ ಸಮಯದಲ್ಲಿ ಕುರಿಗಳು ಇರ್ತಕ್ಕಂಥ ಜಾಗದಲ್ಲಿ ನಾವು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಬಹುಮುಖ್ಯವಾಗಿ ರೈತರು ಯಾರು ಕೂಡ ನಮ್ಮ ಕರ್ನಾಟಕದಲ್ಲಿರ್ಬೋದು ಬೇರೆ ರಾಜ್ಯದಲ್ಲೂ ಇರ್ಬೋದು, ಕುರಿ ರೊಪ್ಪ ಇರ್ಬೋದು, ಕುರಿ ಒಳಗಡೆ ಶೆಡ್ ಇರ್ಬೋದು, ಅಥವಾ ಕುರಿ ಓಡಾಡ್ತಕ್ಕಂಥ ಜಾಗ ಅಥವಾ ಸುತ್ತಮುತ್ತಲ ಜಾಗದಲ್ಲಿ ಯಾರು ನಾವು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಲ್ಲ. ವಾರಕ್ಕೊಮ್ಮೆ ಆದರೂ, ಅಂದ್ರೆ ಮಳೆಗಾಲದಲ್ಲಿ ಇರ್ತಾನೆ ಅಲ್ಲ, ಯಾವುದೇ ಕಾಲದಲ್ಲಾದರೂ ವಾರಕ್ಕೊಮ್ಮೆ ನಾವು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ದೇ ಆದ್ರೆ ನಾವು ಯಾವುದೇ ತರವಾದ ವೈರಾಣುವಿಂದ ಬರ್ಬೋದು ಮತ್ತು ಸಾಂಕ್ರಾಮಿಕ ರೋಗಗಳನ್ನ ನಾವು ತಡೆಗಟ್ಟಬಹುದು. ಬಹುಮುಖ್ಯವಾಗಿ ನೀಲಿನಾಲಿಗೆ ರೋಗ ಬಂದಾಗ ನಾವು ಆ ಜಾಗದಲ್ಲಿ ಒಂದು 80 ಮಿಲಿಯಷ್ಟು ನಮ್ಮ ಸೀಮೆಎಣ್ಣೆ ಮತ್ತು 10 ಮಿಲಿಯಷ್ಟು ನೀಲಗಿರಿ ಎಣ್ಣೆ ಮತ್ತು ಬೇವಿನ ಎಣ್ಣೆ 10 ಮಿಲಿಯಷ್ಟು ಹಾಗೂ 5 ಗ್ರಾಮಷ್ಟು ನುಸಿ ಗುಳಿಗೆಯನ್ನ ಪುಡಿ ಮಾಡಿ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಆ ನೀರನ್ನು ಸಿಂಪಡಣೆ ಮಾಡೋದ್ರಿಂದ ನೊಣಗಳನ್ನ ನಿಯಂತ್ರಣ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಕಾಯಿಲೆಗಳನ್ನ ತಡೆಗಟ್ಟಬಹುದು. ಅಂದ್ರೆ ನೊಣಗಳನ್ನ ಅಲ್ಲಿ ಬರದಾಗೆ ಸ್ವಲ್ಪ ದೂರ ಇಡೋದು ಬಹಳ ಮುಖ್ಯವಾದಂತ, ಮತ್ತು ಕ್ರಿಮಿಗಳು ಕೂಡ ಬರದೇ ಇರಂಗ, ವೈರಾಣುಗಳು ಬರದೇ ಇರಂಗ ಸ್ಪ್ರೇ ಮಾಡತಕ್ಕಂತ ಅತ್ಯವಶ್ಯಕ ಕ್ರಿಮಿನಾಶಕಗಳನ್ನು. ಮತ್ತೆ ಅವುಗಳಿಗೆ ಹುಣ್ಣೆಲ್ಲ ಆಗಿರುತ್ತೆ ಬಾಯಲ್ಲಿ ಅಂತ ತಾವು ಹೇಳಿದ್ರಿ, ಅದಕ್ಕೇನಾದ್ರೂ ವಿಶೇಷವಾದ ಆಹಾರ ಕೊಡಬೇಕಾಗತ್ತೆ? ವಿಶೇಷ ಆಹಾರ ಅಂತಂದ್ರೆ ಮೆತ್ತನೆ ಆಹಾರನ ಕೊಡಬೇಕಾಗ್ತದೆ ಮತ್ತು ಹಸಿರು ಮೇವನ್ನ ಕೊಡಬೇಕಾಗ್ತದೆ. ಹಸಿರು ಮೇವನ್ನ ಅಂತಂದ್ರೆ ಬೇಯಿಸೋದಕ್ಕಿಂತ ಇಲ್ಲ ಕಟಾವ್ ಮಾಡಿ ತಂದಂತ ಮೇವನ್ನ ಕೊಡಬೇಕಾಗ್ತದೆ. ಸಾಧ್ಯವಾದಷ್ಟು ರಾಗಿ ಗಂಜಿಯನ್ನ ಉಪ್ಪು ಮತ್ತು ಸಕ್ಕರೆ ಅಥವಾ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚಿಟಿಕೆ ಉಪ್ಪು ಚಿಟಿಕೆ ಬೆಲ್ಲವನ್ನು 1 ಲೀಟರ್ ರಾಗಿ ಅಂಬಲಿಗೆ ಮಾಡಿ ಕುಡಿಸೋದ್ರಿಂದ ಆಹಾರ ಒದಗಿಸಿದಾಗ್ತದೆ ಹಾಗೂ ಶೀಘ್ರವಾಗಿ ಗುಣಮುಖಗೊಳ್ತವೆ. ಅಂದ್ರೆ ಪಶುವೈದ್ಯರನ್ನು ಕಂಡು ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು, ಬಟ್ ಬರದೇ ಇರೋದಕ್ಕೆ ಕಾಯಿಲೆ ಬರದೇ ಇರೋದಕ್ಕೆ ಲಸಿಕೆ ಹಾಕ್ಸ್ಬೇಕಾಗ್ತದೆ. ಈಗ ನಮ್ಮ ದೇಶದಲ್ಲಿ ಇದರ ಲಸಿಕೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ, ಇದು ಟೆಸ್ಟ್ ಡೋಸ್ಗಳನ್ನ ಮಾಡ್ತಿದ್ದಾರೆ. ಇನ್ ಮುಂದೆ ಬರುವ ದಿನಗಳಲ್ಲಿ ನಾವು ಈ ಕಾಯಿಲೆಗೆ ವಿರುದ್ಧ ಲಸಿಕೆಯನ್ನ ದೊರಕಬಹುದು. ಅಂದ್ರೆ ಇದು ಮೇಕೆಗಳಲ್ಲಿ ಕಂಡುಬರಲ್ಲ ಅಂತೀರಿ? ಮೇಕೆಗಳು ಅತಿ ಹೆಚ್ಚಾಗಿ ಕಾಣಬರೋದಿಲ್ಲ, ಬರೀ ಕುರಿಗಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಇದು. ಇನ್ನೊಂದು ತಾವು ತಿಳಿಸಿದ್ದು ಕಂದು ರೋಗ ಅಂತ ಅಂದು. ಹೌದು, ಮುಖ್ಯವಾಗಿ ಕಂದು ರೋಗ ಯಾವ ರೋಗಾಣುವಿನಿಂದ ಬರುತ್ತೆ ಅಂತೀರಿ? ಇದು ಬರ್ತಕ್ಕಂಥದ್ದು ಬ್ರುಸಿಲಾಸಿಸ್ ಅಂತ ಬ್ರುಸಿಲಾ ಅನ್ನತಕ್ಕಂಥ ಆರ್ಗನಿಸಮ್ ಇಂದ, ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಅಂತ ಬರ್ತಕ್ಕಂಥ ಕಾಯಿಲೆ. ಇವುಗಳಲ್ಲಿ ಏನು ಬಹುಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ ಕುರಿಗಳು ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಕಂದು ಆಗ್ತವೆ. ಆ ಕಂದು ಹಾಕಿದಾಗ ನಮ್ಮ ರೈತರು ಬಹಳ ಮುಖ್ಯವಾಗಿ ಅನುಸರಿಸಬೇಕಾದ ಕ್ರಮ ಏನು ಅಂದ್ರೆ ಅದನ್ನ ಬರೀ ಕೈಯಲ್ಲಿ ಮುಟ್ಬಾರ್ದು. ಯಾವುದೇ ಕಂದು ಹಾಕಿದೆ, ಮರಿಯೇ ಬಿದ್ದೋಗಿದೆ ಅಥವಾ ರೊಪ್ಪದಲ್ಲಿದೆ ಅಥವಾ ಒಂದು ಇದು ಕೊಟ್ಟಿಗೆಯಲ್ಲಿ ಕುರಿ ಒಂದು ಕಂದಾಕಿದೆ ಅಂದಾಗ ಬಹಳ ಮುಂಜಾಗ್ರತೆಯಿಂದ ಆ ಕುರಿಯನ್ನು ಬೇರ್ಪಡಿಸ್ಬಿಡ್ಬೇಕು. ಫಸ್ಟ್ ಬೇರೆ ಒಂದು ಜಾಗಕ್ಕೆ ತೆಗೆದುಕೊಂಡೋಗಿ ಅದಕ್ಕೆ ಶುಶ್ರೂಷೆ ಮಾಡಬೇಕಾಗ್ತದೆ. ಮತ್ತು ಅದರಿಂದ ಬಿದ್ದಂಥ ಏನು ನಮ್ಮ ಕಸ ಏನು ಹೇಳ್ತೀವಿ ಅಥವಾ ಪ್ಲಾಸೆಂಟಾ ಅಂತ ಏನು ಹೇಳ್ತೀವಿ ಮಾಸು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಬರೀ ಕೈಯಲ್ಲಿ ಮುಟ್ಟಬಾರ್ದು. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಹೋಗಿ ದೂರ ಅದನ್ನು ಆ ಸಾಧ್ಯವಾದಷ್ಟು ಉಳಬೇಕಾಗ್ತದೆ. ಮತ್ತು ಕಂದು ಹಾಕಿದ ಮರಿಗಳನ್ನು ಕೂಡ ಅವರು ಉಳಬೇಕಾಗ್ತದೆ. ಉಳಬೇಕಾದ್ರೆ ಊತ ನಂತರ ಅದಕ್ಕೆ ಸುಣ್ಣದ ಪುಡಿಯನ್ನು ಹಾಕಿ ಮುಚ್ಚಬೇಕಾಗ್ತದೆ. ಬಹುಮುಖ್ಯವಾಗಿ ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಕಂದು ರೋಗ ಬಂದಿದೆ, ಕಂದು ರೋಗ ನಮ್ಮಲ್ಲಿ ಅಭಾಷನ್ಸ್ ಆಗ್ತಿದೆ ಕುರಿ ಮೇಕೆಗಳಲ್ಲಿ ಅಂದಾಗ ದಯವಿಟ್ಟು ಎಲ್ಲಾ ರೈತರಲ್ಲೂ ಒಂದು ವಿನಂತಿ, ನೀವು ಯಾರು ಅದನ್ನ ಬರೀ ಕಾಯಿಲೆ ಮುಟ್ಕೊಳ್ಳಿ. ಯಾಕೆ ಈ ಕಾಯಿಲೆ ನಮಗೂ ಕೂಡ ಹರಡುವ ಸಾಧ್ಯತೆ, ಮನುಷ್ಯರಿಗೂ ಬರತಕ್ಕಂಥ ಕಾಯಿಲೆಗಳು ಇದು. ಹಾಗಾಗಿ ಯಾರು ಕೈಯಲ್ಲಿ ಮುಟ್ಟಬೇಡಿ. ಮತ್ತೊಂದು ಇನ್ನೊಂದೇನು ಅಂತಂದ್ರೆ ಈ ಕಾಯಿಲೆ ಬಂದಂತದ್ದು ಹರಡೋದು ಹೇಗೆ ಅಂತಂದ್ರೆ ಟಗರು ಅಥವಾ ಹೋತ ಇಂದ ಹರಡ್ತದೆ. ಅಂದ್ರೆ ಟಗರು ಮತ್ತು ಹೋತನಲ್ಲಿ ಇದಿದೆ ಅಥವಾ ಆ ಕುರಿನಲ್ಲಿ ಇದೆ ಅಂತ ಕುರಿಯನ್ನ ಕ್ರಾಸ್ ಮಾಡಿರ್ತಕ್ಕಂಥ ಟಗರು ಅಥವಾ ನಮ್ಮ ಮೇಕೆಯಲ್ಲಿ ಇರ್ತಕ್ಕಂಥ ಹೋತ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿಸ್ಬೇಕು, ಪರೀಕ್ಷೆಗೆ ಒಳಪಡಿಸಲೇಬೇಕು. ನಾನು ರೈತರಲ್ಲಿ ಕೇಳೋದೇನು ಅಂತಂದ್ರೆ ದಯಮಾಡಿ ನಿಮ್ಮ ಕುರಿ ಮೇಕೆ ಅಲ್ಲ ಕಂದಾಕಿದೆ ಅಂದ್ರೆ ಆ ಕಂದಾಕಿರ್ತಕ್ಕಂಥ ಕುರಿಯ ರಕ್ತವನ್ನ ಈಗ ಪ್ರತಿಯೊಂದು ತಾಲೂಕು ಜಿಲ್ಲೆಗಳಲ್ಲೂ ನಿಮಗೆ ಟೆಸ್ಟ್ ಮಾಡ್ತಕ್ಕಂಥ ಕಿಟ್ಗಳು ಕೂಡ ಇದೆ. ಇಲ್ಲ ಅಂದ್ರೆ ನಿಮ್ಮ ಪಶುವೈದ್ಯರನ್ನ ಕಾಣ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಈ ಕಾಯಿಲೆ ಬಂದಿರತಕ್ಕಂಥ ಟಗರ್ ಇರ್ಬೋದು ಮತ್ತು ಮೇಕೆ ಇರ್ಬೋದು, ಇದನ್ನ ಬೇರ್ಪಡಿಸಿ ಮತ್ತು ಯಾವುದೇ ಕುರಿಯಲ್ಲಿ ಕಂಡ ತಕ್ಷಣ ಇದನ್ನ ಬೇರ್ಪಡಿಸಿ ಸಾಧ್ಯವಾದಷ್ಟು ಇದನ್ನ ವಧೆ ಮಾಡಿ ಈ ಕಾಯಿಲೆನ ನಿಯಂತ್ರಣ ಮಾಡಬಹುದು. ಅಂದ್ರೆ ಅದನ್ನ ವಿಲೇವಾರಿ ಮಾಡದೆ ಬಹಳ ಮುಖ್ಯವಾದ ಕೆಲಸ, ಬೇರೆ ಒಂದು ಕುರಿ ಮೇಕೆಗಳಿಗೆ ಹರಡದಂತೆ ನೋಡ್ಕೊಳ್ಳೋದು ಒಳ್ಳೇದು. ಮತ್ತು ಬಿದ್ದಂತ ಪ್ಲಾಸೆಂಟಾ ಏನ್ ಬಿದೆ ಅಲ್ಲಿ ನಮ್ಮ ಏನು ಕ್ರಿಮಿನಾಶಕ ಬಳಸಲೇಬೇಕು, ಆದಷ್ಟು ಸುಣ್ಣವನ್ನ ಬಳಸಿ ಆ ಜಾಗವನ್ನು ಸ್ವಚ್ಛಗೊಳಿಸಬೇಕಾಗಿ ನನ್ನ ಒಂದು ಕೋರಿಕೆ. ಅಂದ್ರೆ ಇವುದು ಮುಖ್ಯವಾಗಿ ಈ ಒಂದು ಲೈಂಗಿಕ ಸಂಪರ್ಕದ ಸಂದರ್ಭದಲ್ಲೇ ಹರಡುವಂತಹ ಕಾಯಿಲೆ, ಮತ್ತು ಕೈಯಿಂದ ಕೈ ಮತ್ತು ಒಂದು ಆ ಗಾಯಗಳಾಗಿರ್ತದೆ, ಅದರಿಂದ ಕೂಡ ಮನುಷ್ಯರಿಗೂ ಬರಬಹುದು, ಮನುಷ್ಯರಿಗೂ ಜಾಸ್ತಿ ಬರ್ತಕ್ಕಂತ ಕಾಯಿಲೆಗಳು ಇದೆ. ಅದರಿಂದ ಮುಖ್ಯವಾಗಿ ನಿರ್ವಹಣಾ ಕ್ರಮಗಳನ್ನ ಸರಿಯಾಗಿ ಅನುಸರಿಸಬೇಕಾಗ್ತದೆ. ಲಸಿಕೆ ಇಲ್ಲ, ಇಲ್ಲ ಅದಕ್ಕೆ ಬಂದಿಲ್ಲ, ನಮ್ಮ ದೇಶದಲ್ಲಿ ಲಸಿಕೆ ಸಿಗ್ತಾ ಇಲ್ಲ. ಬರೀ ಹಸುಗಳಲ್ಲಿ ಮಾತ್ರ ಲಸಿಕೆ ಇದೆ, ಈಗ ಕರುಗಳನ್ನ ನಾವು ಹಾಕ್ತಾ ಇದೀವಿ ಲಸಿಕೆ. ಇನ್ನೊಂದು ತಾವು ತಿಳಿಸಿದ್ದು ಕುರಿ ಸಿಡುಬು ಅಂತ ಅಂದು, ಈ ಕುರಿ ಸಿಡುಬು ಸಾಮಾನ್ಯವಾಗಿ ಯಾವಾಗ ಕಂಡುಬರುತ್ತೆ ಅಂತೀರಿ? ಇದು ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅಂದ್ರೆ ಕುರಿ ಸಿಡುಬಿಗೆ ದೇವಿ ಅಂತೀವಿ, ಅಮ್ಮ ಅಂತೀವಿ, ಮೈಲಿ ಅಂತೀವಿ. ಅಂದ್ರೆ ಇದು ವೈರಸ್ ರೋಗ, ವೈರಸ್ ಇಂದ ಬರ್ತಕ್ಕಂತ ಕಾಯಿಲೆ. ಇದು ಯಾವ ರೀತಿ ಹೇಳ್ತದೆ ಅಂತಂದ್ರೆ, ಯಾವ್ದಾದ್ರು ಒಂದು ಕುರಿಗಳಲ್ಲಿ ಕಾಣಿಸಿದ ಮುಖ್ಯ ಲಕ್ಷಣ ಹೇಳ್ತೇನೆ. ಫಸ್ಟ್ ಮೂತಿಗಳ ಮೇಲೆ ಮತ್ತು ತೊಡೆ ಸಂದಿಯಲ್ಲಿ, ತೊಡೆಯ ಹಿಂಭಾಗದಲ್ಲಿ ಹಾಗೂ ಬಾಲದ ಹಿಂದೆ ಮತ್ತು ನಮ್ಮ ಗಂಜಲ ಹೋಗಿರ್ತಕ್ಕಂತ ಜಾಗ, ಯೋನಿಯ ಜಾಗದಲ್ಲಿ ಹೆಚ್ಚಾಗಿ ಕಾಣ್ತದೆ. ಕೆಲವೊಂದು ಕುರಿಗಳಲ್ಲಿ ಶ್ವಾಸಕೋಶದಲ್ಲೂ ಕೂಡ ಒಳಗಡೆ ಈ ನಾಡ್ಯೂಲ್ಸ್ ಅಂತ ಏನಿರುತ್ತೆ ಮತ್ತು ಗುಳ್ಳೆಗಳೆದ್ದು ಕೆಮ್ಮು ಬರ್ತದೆ ಮತ್ತು ಬೇದಿ ಶುರುವಾಗ್ತದೆ. ಇದು ಹರಡುವ ವಿಧಾನ ಹೇಗೆ ಅಂತಂದ್ರೆ, ಆ ಮೇಲ್ಗಡೆ ರಣ ಏನಾಗ್ತದೆ ಅಥವಾ ಗಾಯಗಳು ಏನಾಗ್ತದೆ, ಬೊಬ್ಬೆಗಳು ಏನಿರ್ತವೆ, ಆ ಬೊಬ್ಬೆಗಳು ಒಡೆದು ಆ ಬರತಕ್ಕಂತ ದ್ರವ ಏನಿದೆ ಒಳಗಡೆ, ಆ ದ್ರವ ಏನಾಗುತ್ತೆ ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಸಂಪರ್ಕದಿಂದ ಹರಡ್ತಾ ಹೋಗ್ತದೆ. ಹಾಗಾಗಿ ನಮ್ಮ ರೈತರು ಈ ಒಂದು ಕಾಯಿಲೆ ಕಂಡ ತಕ್ಷಣವೇ ಅದನ್ನು ಕೂಡ ಬೇರ್ಪಡಿಸಬೇಕಾಗ್ತದೆ. ಬಹುಮುಖ್ಯವಾಗಿ ನಮ್ಮ ರೈತರು ಮಾಡ್ತಕ್ಕಂತ ಒಂದೇ ಒಂದು ಕೆಟ್ಟ ಕೆಲಸ ಏನಂತಂದ್ರೆ, ಕಾಯಿಲೆ ಬಂದಂತ ಕುರಿಯನ್ನ ಮಾಮೂಲಿ ಚೆನ್ನಾಗಿರ್ತಕ್ಕಂಥ ಕುರಿಗಳ ಅಥವಾ ಮೇಕೆಗಳ ಜೊತೆಗೆ ಬಿಟ್ಟು ಸಾಕಾಣಿಕೆ ಮಾಡ್ತಾರೆ. ಆ ರೀತಿ ಮಾಡಬೇಡಿ, ಪ್ರತ್ಯೇಕವಾದ ಕೋಣೆಯನ್ನ ಪ್ರತ್ಯೇಕವಾದ ಜಾಗದಲ್ಲಿ ಇರಿಸಿ, ಇದಕ್ಕೆ ಅದಕ್ಕೆ ಬೇಕಾಗ್ತಕ್ಕಂಥ ಆಹಾರ ಮತ್ತು ನೀರು, ಯಾವುದೇ ಕಾಯಿಲೆ ಇರಲಿ, ಯಾವುದೇ ಇದಾಗಿದ್ದರೂ ಕೂಡ ದಯಮಾಡಿ ಕುರಿ ಮೇಕೆಗಳಿಗೆ ಸಂಪೂರ್ಣವಾದ ಆರೈಕೆ ಬೇಕಾಗ್ತದೆ. ಕುರಿಗಳಿಗೆ ನೀರು ಬೇಕಾಗ್ತದೆ, ಇಲ್ಲಾದರೂ ಮಜ್ಜಿಗೆನಾದರೂ ಕೊಡಬೇಕಾಗ್ತದೆ. ಇದನ್ನು ಕೊಟ್ಟಾಗ ನಾವು ಕೆಲವೊಂದು ನೀರಿನ ದಾಹದಿಂದ ಕುರಿಗಳು ಸಾಯ್ತವೆ ಮತ್ತು ಕಾಯಿಲೆ ಉಲ್ಪಣಗೊಂಡು ಕಾಯಿಲೆ ಇದಾಗ್ತದೆ. ಈ ಒಂದು ಮೈಲಿನ ನಾವು ಯಾವ ರೀತಿ ತಡೆಗಟ್ಟಬಹುದು ಅಂತಂದ್ರೆ, ಬೇಸಿಗೆ ಕಾಲದ ಮುಂಚೆ ಅಂದ್ರೆ ಒಂದು ಬೇಸಿಗೆ ಕಾಲ ಪ್ರಾರಂಭ ಆಗ್ತಿದೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಈ ಕಾಯಿಲೆ ವಿರುದ್ಧ ನಾವು ಲಸಿಕೆಯನ್ನು ಹಾಕ್ಬೋದು. ಈ ಲಸಿಕೆ ನಮ್ಮ ರಾಜ್ಯದಲ್ಲಿ ಇದೆ. ಎಲ್ಲಿ ನಿಮ್ಗೆ ಮೈಲಿ ಅಥವಾ ದೇವಿ ಅಥವಾ ಅಮ್ಮ ಅಥವಾ ಈ ಕುರಿ ಸಿಡುಬು ಕಾಣಿಸ್ತಿದೆ, ನಿಮ್ಮ ಪಶುವೈದ್ಯರನ್ನ ಕೂಡಲೇ ಸಂಪರ್ಕಿಸಿ ಇದರ ವಿರುದ್ಧ ಲಸಿಕೆ ಹಾಕ್ಸೋದ್ರಿಂದ ಈ ಕಾಯಿಲೆನ ನಿಯಂತ್ರಣ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ PPR ಕಾಯಿಲೆ ಅಂತ ಅಂದು, ಹೌದು, ಇದು ಮುಖ್ಯವಾಗಿ ಯಾವಾಗ ಕಂಡು ಬರುತ್ತೆ ಅಂತೀರಿ? ಮಳೆಗಾಲದ ಪ್ರಾರಂಭದಲ್ಲಿ ಬರ್ತದೆ. ಇದಕ್ಕೆ ಯಾವಾಗ ಮುಂಚೆ ಎಲ್ಲ ಮಳೆಗಾಲದಲ್ಲಿ ಬರ್ತಾ ಇತ್ತು ಆಗ ಬರ್ತಿತ್ತು, ಈಗ ಬೇಸಿಗೆ ಕಾಲದಲ್ಲೂ ಬರ್ತದೆ, ಚಳಿಗಾಲದಲ್ಲೂ ಬರ್ತದೆ. ಮುಂಚೆ ನಮ್ಗೆಲ್ಲ ನಾವು ಸಣ್ಣವರಾಗಿದ್ದ, ನೀವೆಲ್ಲರೂ ಸಣ್ಣವರಾಗಿದ್ದಾಗ ಇದು ದೊಡ್ಡ ರೋಗ ಅಂತ ಬರ್ತದೆ. ಅದಕ್ಕೂ ಇದಕ್ಕೊಂದು ಸ್ವಲ್ಪ ಸಿಮಿಲಾರಿಟಿ, ಬಟ್ ದೊಡ್ಡ ರೋಗ ಅಲ್ಲ ಇದು. ಇದು PPR ಕಾಯಿಲೆ ಅನ್ನೋದು ಬೇರೆ ಕಾಯಿಲೆ. ಈ PPR ಕಾಯಿಲೆ ಬಂದಾಗ ಮುಖ್ಯ ಲಕ್ಷಣಗಳೇನು ಅಂತಂದ್ರೆ, ಕೆಮ್ತವೆ ಫಸ್ಟ್ ಒಂದೆರಡು ದಿನ ಕೆಮ್ತವೆ. ಅಂದ್ರೆ ಇದು ಕುರಿ ಮತ್ತು ಮೇಕೆಗಳು ಎರಡರಲ್ಲೂ ಕಂಡು ಬರ್ತದೆ, ಮೊಟ್ಟ ಮೊದಲಾಗಿ ಕೆಮ್ತವೆ. ಕೆಮ್ತಾ ಇದ್ದಂಗೆ ಸರ್ ಯಾಕೋ ಕೆಮ್ತವೆ, ನಾವು ಆ ಇಂಜೆಕ್ಷನ್ ಹಾಕೊಂಡು, ಯಾವ ಇಂಜೆಕ್ಷನ್ ಆಮೇಲೆ ಬರ್ತೇನೆ. ಕೆಮ್ತಾ ಇರ್ತದೆ, ಅದ ನಂತರ ಏನಾಗುತ್ತೆ, ಜೊಲ್ಲು ಸುರಿಸ್ತದೆ, ಬಾಯಲ್ಲಿ ಉಣ್ಣಾಗ್ತದೆ. ಆ ಬಾಯಲ್ಲಿ ಉಣ್ಣಾಗಿದ್ದು ಯಾವ ರೀತಿ ಆಗ್ತದೆ, ತದನಂತರ ಕಣ್ಣುಗಳಲ್ಲಿ ಗೀಜ್ ಬರ್ತದೆ. ಮೂರ್ನಾಲ್ಕು ದಿನ ಜ್ವರ ಜಾಸ್ತಿ ಇರ್ತದೆ, 105-106 ಡಿಗ್ರಿ ಇರ್ತದೆ, ಫಾರ್ನೈಟ್ ಅಷ್ಟು ಇರ್ತದೆ. ಅದಾದ ನಂತರ ಏನಾಗುತ್ತೆ, ಆರನೇ ದಿನಕ್ಕೆ ನಿಶಕ್ತಿ ಉಗೊಳ್ತದೆ, ಏನು ತಿನ್ನೋದಿಲ್ಲ ಮಾಡೋದಿಲ್ಲ. ಬಾಯಲ್ಲಿ ಉಣ್ಣಾಗಿರೋದ್ರಿಂದ ಅವು ಯಾವುದನ್ನು ನಿರಾಕರಿಸ್ತವೆ, ಮೇವನ್ನ ನಿರಾಕರಿಸಿದ ನಂತರ ಬೇದಿ ಶುರುವಾಗ್ತದೆ. ಯಾವಾಗ ನಮ್ಮಲ್ಲಿ ಕುರಿ ಜ್ವರ ಇದೆ, ಕಣ್ಣಲ್ಲಿ ಗೀಜಿದೆ, ಬಾಯಲ್ಲಿ ಉಣ್ಣಾಗಿದೆ, ಬೇದಿ ಆಗ್ತಿದೆ ಅಂತಂದ್ರೆ, ಮುಂಜಾಗ್ರತೆ ವಹಿಸಬೇಕು. ಆ ಕುರಿಗಳನ್ನ ಬೇರ್ಪಡಿಸಿ ತಕ್ಷಣವೇ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತದೆ ಮತ್ತು ಕುರಿಗಳಿಗೆ PPR ಲಸಿಕೆಯನ್ನು ಹಾಕಿಸ್ಲೇಬೇಕು. PPR ಲಸಿಕೆಯನ್ನು ಯಾವ ರೀತಿ ಹಾಕಿಸ್ಬೇಕು ಅಂತಂದ್ರೆ, ಮಳೆಗಾಲದ ಮುಂಜಾಗ್ರತೆಯಲ್ಲಿ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕಾಗಿರೋದು ಅಂತಂದ್ರೆ, ಇದಕ್ಕೆ ವರ್ಷದಲ್ಲಿ ಒಂದು ಒಮ್ಮೆ ಮಾಡಿ ಮಾಡಿದ್ರೆ ವರ್ಷವಿಡೀ ಅದಕ್ಕೆ ನಿರೋಧಕ ಶಕ್ತಿ ಬರ್ತದೆ. ಅಂದ್ರೆ ಹೊಸದಾಗಿ ಹುಟ್ಟಿರ್ತಕ್ಕಂಥ ಕುರಿಗಳನ್ನ ಮರಿಗಳನ್ನ ವರ್ಷಕ್ಕೊಮ್ಮೆ ಮಾಡಿಸ್ಲೇಬೇಕು. ಮತ್ತು ಬೇರೆ ಕಡೆ ಎಲ್ಲಿಂದನೋ ಪರ್ಚೇಸ್ ಮಾಡಿದ್ವಿ, ಕೊಂಡ್ಕೊಂಡು ಬಂದಿದ್ದೀವಿ ಕುರಿಗಳನ್ನ, ಅದ್ರ ಬಗ್ಗೆ ಲಸಿಕೆ ಹಾಕ್ಸಿದಾರ ಹಾಕ್ಸಿಲ್ವ ಅಂತ ಗೊತ್ತಿಲ್ಲ ಅಂದ್ರೆ ಕೂಡ ಅದಕ್ಕೂ ಕೂಡ PPR ಲಸಿಕೆನ ಹಾಕಿಸ್ಲೇಬೇಕಾಗತ್ತೆ. PPR ಬಂದಿದೆ ಅಂತಂದ್ರೆ, ಸದ್ಯಕ್ಕೆ ಅದಕ್ಕೆ ಮೆತ್ತನೆ ಆಹಾರ, ರಾಗಿ ಅಂಬಲಿ ಇರ್ಬೋದು ಅಥವಾ ಗೋಧಿ ಅಂಬಲಿ ಇರ್ಬೋದು. ರಾಗಿ ಅಂಬಲಿಗೆ ನಮ್ಮ ಆಗ್ಲೇ ಹೇಳ್ದಂಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲದ ನೀರನ್ನು ಬೆರೆಸಿ ಕೊಡೋದ್ರಿಂದ ಆರೋಗ್ಯನ ನಾವು ಕಾಪಾಡಿಕೊಳ್ಬಹುದು. PPR ರೋಗ ಬಹಳ ಮುಖ್ಯವಾದ ರೋಗ, ಇದನ್ನ ಲಸಿಕೆ ಹಾಕಿಸ್ಲೇಬೇಕು. ನಮ್ಮ ರೈತರಲ್ಲಿ ಒಂದು ತಪ್ಪು ಗ್ರಹಿಕೆ ಏನಂತಂದ್ರೆ, ಅದು ಫಲ ಆಗಿದೆ ಅಥವಾ ಗರ್ಭ ಆಗಿದೆ, ಮರಿ ಹಾಕಿದೆ, ಈಗ ನಾನು ಹಾಕ್ಸೋದಿಲ್ಲ ಅಂತನ್ಬಿಟ್ಟು ಉದಾಸೀನ ಮಾಡಬೇಡಿ. ಗರ್ಭಪಾತ ಆಗ್ಬೋದು ಅನ್ನುವ ಒಂದು ಇದರ ಮೇಲಿಂದ, ಬಟ್ ಮೈಲಿ ಇದರಿಂದ ಗರ್ಭಪಾತ ಯಾವುದು ವ್ಯಾಕ್ಸಿನ್ ಅಥವಾ ಲಸಿಕೆಯಿಂದ ಗರ್ಭಪಾತ ಆದ ನಿರ್ದೇಶನಗಳಿಲ್ಲ. ಆಕಸ್ಮಿಕವಾಗಿ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಹೊರಟು ಹೊರಟಾಗಿ ಕುರಿ ಮೇಕೆಗಳನ್ನ ಎಳೆದು ಮಾಡಿ ಬಿದ್ದು ಆದಾಗ ಅಥವಾ ಗುದ್ದ ಆಘಾತ ಆದಾಗ ಮರಿಗಳು ತಂದಾಕ್ತಕ್ಕಂಥ ಭ್ರಮೆ ಇರ್ತದೆ. ಲಸಿಕೆಯಿಂದ ಯಾವುದಾಗೋದಿಲ್ಲ, ಫಲ ಇರಲಿ ಗರ್ಭ ಇರಲಿ ಕೂಡ ಅದಕ್ಕೆ ಲಸಿಕೆ ಹಾಕ್ಸೋದು ಕಡ್ಡಾಯ. ಇನ್ನು ನಮ್ಮ ರೈತ ಬಾಂಧವರಿಗೆ ಒಂದು ಚಿರಪರಿಚಿತವಾಗಿರುವಂಥ ರೋಗ ಅಂದರೆ ಕಾಲ್ಬಾಯಿ ಜ್ವರ. ಹೌದು. ಈ ಕುರಿ ಮೇಕೆಗಳಲ್ಲಿ ಎಷ್ಟು ಮಟ್ಟಿಗೆ ಕಂಡು ಬರುತ್ತೆ ಅಂತೀರಿ? ಈಗ ಮುಂಚೆ ತೀವ್ರತರವಾಗಿತ್ತು, ಸುಮಾರು ನಮ್ಗೇನು PPRK ಎಲ್ಲ ಕಾಣ್ತಿದ್ವಿ, ಅದೇ ತರ ಕಾಲ್ಬಾಯಿ ಜ್ವರವೂ ಕೂಡ ಇತ್ತು. ಈ ಕಾಲ್ಬಾಯಿ ಜ್ವರದಲ್ಲಿ ಏನಾಗ್ತದೆ, ಬಹುಮುಖ್ಯವಾಗಿ ಕಾಲುಗಳಲ್ಲಿ ಗೊರ್ಸುಗಳಲ್ಲಿ ಉಣ್ಣಾಗ್ತದೆ, ಕುಂಟುತ್ತದ, ಅದ್ರ ಜೊತೆಗೆ ಬಾಯಲ್ಲಿ ಮಾಮೂಲಿ ನಮ್ಮ ಕಾಲುಬಾಯಿ ಜ್ವರದಲ್ಲಿ ಬರ್ತಕ್ಕಂತ ಉಣ್ಣಾಗ್ತದೆ, ಉಣ್ಣಾದ ನಂತರ ಮೊಲೆಗಳ ಮೇಲೂ ಕೂಡ ಉಣ್ಣಾಗ್ತವೆ ಕೆಲವು ಬಾರಿ. ಸೊ ಇದೆಲ್ಲ ಆಗೋದ್ರಿಂದ ಏನಾಗ್ತದೆ, ಮರಿಗಳು ಕೂಡ ಹಾಲನ್ನು ಕುಡಿದು ಮರಿಗಳು ಬೇಗ ಸಾವನ್ನಪ್ತವೆ. ಬಾಯಿನ ಒಳಗಡೆ ಬಿಸಿಯಾದ ಭಾವನೆ ಇರ್ತದೆ ಮುಟ್ಟಿದಾಗ, ಮತ್ತು ಜ್ವರ ಜಾಸ್ತಿ ಇರ್ತದೆ. ಇದು ಕಾಲುಬಾಯಿ ಜ್ವರದ ಗುಣಲಕ್ಷಣಗಳು. ಬಂದಿದೆ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಒಂದು ಕೆಲಸ ಅಂದ್ರೆ, 3-4 ಬಾರಿ ಬಾಯನ್ನ ಪೊಟ್ಯಾಷಿಯಂ ದ್ರಾವಣದಿಂದ ತೊಳಿಬೇಕಾಗ್ತದೆ. ಮತ್ತೊಂದು, ಆದಷ್ಟು ಅಡಿಗೆ ಸೋಡವನ್ನ ಹಾಕಿ ಗ್ಲಿಸರಿನ್ ಮತ್ತು ಬೋರಾಕ್ಸ್ ಅನ್ನ ಫಸ್ಟ್ ಏಡ್ ಆಗಿ ಬಾಯನ್ನ ಹಚ್ಚಬೇಕಾಗ್ತದೆ. ಹುಳುಗಳಾಗ್ತದಲ್ಲ ಅಲ್ಲಿಗೆ ಹಚ್ಚಬೇಕಾದ್ರೆ ಬೋರಾಕ್ಸ್ ಮತ್ತು ಗ್ಲಿಸರಿನ್ನ, ಇದು ನಮ್ಮ ಪಶು ಚಿಕಿತ್ಸಾಲಯಗಳ ಆಸ್ಪತ್ರೆಗಳಲ್ಲಿ ಲಭ್ಯವಾಗ್ತದೆ ಉಚಿತವಾಗಿ. ಮತ್ತು ಕಾಲುಗಳನ್ನು ಪಿಪಿ ಲಕ್ಷಣೆಯನ್ನು ತೊಳಿಬೇಕಾಗ್ತದೆ. ಮತ್ತು ರೊಪ್ಪವನ್ನು ನಾವು ನೀಟಾಗಿ ಗುಡಿಸಿ ತೊಳೆದು ಗಂಜಲ ನಿಲ್ಲದಂತೆ, ಮತ್ತು ಆ ಕಾಯಿಲೆಯಿಂದ ಬಂದಿರತಕ್ಕಂಥ ಕಾಯಿಲೆಗೆ ಸಪ್ರೇಟ್ ಆಗಿ ಅಂದರೆ ಪ್ರತ್ಯೇಕ ಒಂದು ಚಿಕಿತ್ಸೆ ಹಾಕೊಂಡು ಅದಕ್ಕೆ ಆಂಟಿಬಯೋಟಿಕ್ಸ್ ಮದ್ದನ್ನು ಕೂಡ ಹಾಕ್ಸ್ಬೇಕಾಗ್ತದೆ. ಇದರಿಂದ ಕಾಯಿಲೆ ನಾವು ನಿಯಂತ್ರಣ ಮಾಡ್ಬೋದು. ಮತ್ತು ಇದನ್ನು ವರ್ಷಕ್ಕೆ 2 ಲಸಿಕೆ ಹಾಕ್ಸ್ಬೇಕಾಗ್ತದೆ. ಅಂದರೆ ಈಗ ಅದು ಲಸಿಕೆ ಇದು ತೀವ್ರತರವಾಗಿ ಕಾಯಿಲೆ ಇಲ್ಲ, ಮತ್ತು ಅದು ಆ ಒಂದು ರೆಸಿಸ್ಟೆನ್ಸ್ ಬಂದಿದೆ, ಮತ್ತು ಕಾಯಿಲೆ ಇಲ್ಲದೇ ಇರೋದ್ರಿಂದ ವರ್ಷಕ್ಕೊಮ್ಮೆ ಇದನ್ನು ನಾವು ಲಸಿಕೆ ಹಾಕಿಸ್ಕೊಂಡ್ರೆ ಕಾಯಿಲೆ ಒಂದು ಈ ಕಾಯಿಲೆನ ನಾವು ನಿಯಂತ್ರಿಸ್ಬೋದು. ಅಂದ್ರೆ ಇದು ಕೂಡ ವೈರಸ್ ರೋಗ? ಹೌದು, ಇದು ಒಂದು ವೈರಸ್ ಏನ OAC ASI ಅನ್ಬಿಟ್ಟು 4 ವಿಧದಲ್ಲಿ ಯಾವ್ದಾದ್ರು ಒಂದು ವೈರಸ್ ನಿಮ್ಮ ಕುರಿ ಅಥವಾ ಮೇಕೆಗಳಿಗೆ ಬರಬಹುದು. ಅಂದ್ರೆ ಮುಖ್ಯವಾಗಿ ಇವು ಆಹಾರವನ್ನು ಸೇವನೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ. ಮತ್ತೊಂದು ಏನಂತಂದ್ರೆ, ಇದು ಈ ಒಂದು ವ್ರಣ ಏನಾಗಿರುತ್ತೆ, ಗಾಯಗಳೇನಾಗುತ್ತೆ, ಅದರಿಂದ ಗಾಳಿಯಿಂದ ಬಹುಮುಖ್ಯವಾಗಿ, ಮತ್ತು ಜನರಿಂದ. ಇವಾಗ ನಿಮ್ಮನೇಲಿ ಕಾಯಿಲೆ ಬಂದಿದೆ ಅಂತ ನಾನು ನೋಡಕ್ ನಮ್ಮನೆಗೆ ಬಂದ್ರು ನಮ್ಮ ಕುರಿಗಳಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಇಲ್ಲದವರೆ ನಮ್ಮ ಕುರಿಗಳಿಗೂ ಮತ್ತು ಮೇಕೆಗಳಿಗೂ ಆಗೋ ಸಂಭವ ಹೆಚ್ಚಾಗಿರ್ತದೆ. ಆದ್ರಿಂದ ಕಾಲ್ಬಾಯಿ ಜ್ವರದ ಬಗ್ಗೆ ನಮ್ಮ ರೈತ ಬಂಧುವರು ವಿಶೇಷವಾದ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟು ಮಾಡಿ. ಒಂದು ಕುರಿ ನಿಮಗೆ ಏನಿಲ್ಲ ಅಂದ್ರೆ 6,000-8,000 ಹೋಗ್ತದೆ. ಒಂದು ಸತ್ರು 6,000-8,000, ಜೊತೆಗೆ ತೂಕನೂ ಬರೋದಿಲ್ಲ. ತೂಕ ಬರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತದೆ. ಮರಿಗಳು ಕೂಡ ಉಳಿತಕ್ಕಂಥ ಮರಿಗಳು ಸಾವನ್ನಪ್ಪುವ. ಮೇಕೆನಲ್ಲೂ ಇದು ಸಾಕಷ್ಟು ಕಂಡು ಬರುತ್ತೆ? ಖಂಡಿತ. ಅಂದ್ರೆ ಎಲ್ಲ ಸುಮಾರು ಅಂದ್ರೆ ಮುಂಚೆ ಇದ್ದಷ್ಟಿಲ್ಲ, ಕಾಯಿಲೆ ನಿಯಂತ್ರಣಗೊಳ್ತಾ ಇದೆ ಈಗ. ಅಂದ್ರೆ ಕುರಿಗಳಿಗೆ ಹೋಲಿಸಿದ್ರೆ ಮೇಕೆನಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚು ಅಂತ ಹೆಚ್ಚು. ಹೌದು, ಅದು ಸತ್ಯ. ಯಾಕೆಂದ್ರೆ ಅವು ಸಾಕಷ್ಟು ಸ್ವಚ್ಛವಾಗಿ ತಿರುಗಾಡ್ಕೊಂಡು ಆಗ್ತಿರ್ತವೆ, ಸಾಕಷ್ಟು ತಿಂತವೆ, ಬೇಕಾದಂತಹ ಸೊಪ್ಪು ವೈವಿಧ್ಯಮಯವಾದ ಸಸ್ಯಗಳನ್ನು ಸೇವಿಸುತ್ತವೆ, ತಿಂತವೆ, ಹಾಗಾಗಿ ಅವು ಸ್ವಲ್ಪ ಆರೋಗ್ಯಕರವಾಗಿ ಇರ್ತವೆ. ಇನ್ನೊಂದು ನಾವು ಕೇಳುವಂತದ್ದು ಮುಖ್ಯವಾದ ಕಾಯಿಲೆ ಅಂದ್ರೆ ಕರುಳುಬೇನೆ ಅಂತಂದು. ಹೌದು, ಇದು ಮುಖ್ಯವಾಗಿ ಎರಡರಲ್ಲೂ ಕಂಡು ಬರುತ್ತಾ ಇದು? ಹೌದು, ಎರಡರಲ್ಲೂ ಕಂಡು ಬರುತ್ತೆ. ಬಹುಮುಖ್ಯವಾಗಿ ಏನಂತಂದ್ರೆ, ರೈತರು ನಮ್ಮಲ್ಲಿ ಬಂದು ಕೇಳುವಾಗ, ಸರ್ ರಾತ್ರಿ ಚೆನ್ನಾಗಿತ್ತು, ದಷ್ಟ ಪುಷ್ಟ ಆಗಿತ್ತು, ಟಗರು ಮರಿ ಸರ್, ಒಂದು 25 kg 30 kg ಬರೋದು ಸರ್, ಬೆಳಗ್ಗೆ ನೋಡಿದ್ವಿ ಸತ್ತೋಗಿತ್ತು. ಇದು ದಷ್ಟ ಪುಷ್ಟವಾಗಿ ಚೆನ್ನಾಗಿ ಇರ್ತಕ್ಕಂಥ ಕುರಿ ಮೇಕೆಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಕಾಯಿಲೆ. ಅದರಲ್ಲೂ ಮಳೆಗಾಲದ ಪ್ರಾರಂಭದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಅಂದ್ರೆ ಅವಾಗಲೇ ಕಂಡು ಬರೋದಕ್ಕೆ ಏನು ಕಾರಣ? ಕಾರಣ ಏನು ಅಂತಂದ್ರೆ, ಈ ಒಂದು ಈಟಿ ರೋಗ ಬರ್ತಕ್ಕಂಥ ಏನು ಸೂಕ್ಷ್ಮ ಜೀವಿ ಇದೆ, ಅದು ಮಣ್ಣಲ್ಲಿರ್ತದೆ. ಮಣ್ಣಲ್ಲಿದ್ದು ಕುರಿ ಮೇಕೆಗಳಿಗೆ ಹೊಟ್ಟೆ ಒಳಗಡೆ ಹೋಗ್ತದೆ. ಕರುಳಲ್ಲಿ ಯಾವಾಗ ಪೌಷ್ಟಿಕಾಂಶ ಯುಕ್ತ ಆಹಾರ ಇರ್ತದೆ, ಆ ವಿಷಾಣುಗಳು ಏನಾಗ್ತದೆ, ವಿಷವನ್ನ ಪ್ರೊಡ್ಯೂಸ್ ಮಾಡ್ತವೆ. ಅಂದ್ರೆ ಉಲ್ಪ ಮಾಡಿಸ್ಕೊಂಡು ಆ ವಿಷಾಣುಗಳು ಜಾಸ್ತಿ ಆದಾಗ ಏನಾಗ್ತದೆ, ಕುರಿಗಳಲ್ಲಿ ಈ ಉಚ್ಚಿಲ ಕಾಯಿಲೆ ಬರ್ತದೆ. ಈ ಕಾಯಿಲೆ ಬರೋದಕ್ಕೆ ಕಾರಣ ಇಟಿ ಅಂತಂದ್ಬಿಟ್ಟು ನಾವೇನ್ ಎಂಟಿರೋಟಾಕ್ಸಿಮಿಯಾ ಅಂತ ಹೇಳ್ತೀವಿ, ಕರುಳು ಬೇನೆ ಬರೋದು ಬ್ಯಾಕ್ಟೀರಿಯಾ ರೋಗ, ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥದ್ದು. ಇದು ಯಾವಾಗ ಕರುಳಲ್ಲಿ ಉಲ್ಪಣಗೊಂಡು ಜಾಸ್ತಿ ಆಗ್ತದೆ, ಆಗ ಕುರಿಗಳಲ್ಲಿ ಸಾವನ್ನಾಗ್ತವೆ. ಅಂದ್ರೆ ಬಹು ಚೆನ್ನಾಗಿ ಬೆಳೆದಂತ ಕುರಿಗಳೆಲ್ಲ ಇದು ಹೆಚ್ಚಾಗಿ ಬರ್ತದೆ. ಕುರಿಗಳು ಮತ್ತೊಂದು ಇದ್ರ ಲಕ್ಷಣ ಏನು ಅಂತಂದ್ರೆ, ಜ್ವರ ಜಾಸ್ತಿ ಇರ್ತದೆ, ಹಲ್ಲು ಕಡಿತವೆ. ಸರ್ ಯಾರು ರೈತ ಬಂದಾಗ ನಮ್ಗೆ ಅಂತ ಸರ್ ಅಲ್ಲಿ ಕಡಿತಾದೆ ಅಂತಂದ್ರೆ ನಾವು ಸಸ್ಪೆಕ್ಟ್ ಮಾಡೋದೇ ಈಟಿನ, ಅದು ಈ ಒಂದು ಕಾಲದಲ್ಲಿ ಕರುಳು ಬೇನೆಯನ್ನ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಈ ಒಂದು ಜ್ವರ ಜಾಸ್ತಿ ಇರ್ತದೆ, ಮತ್ತು ಬೇದಿ ಶುರು ಆಗ್ತದೆ. ಬೇದಿಯಲ್ಲಿ ಕೆಲವು ಟೈಮಲ್ಲಿ ರಕ್ತ ಮಿಶ್ರಿತ ಬೇದಿ ಆಗುವ ಜಾಸ್ತಿ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಇದನ್ನ ಲಸಿಕೆಯನ್ನು ನಾವು ಮಳೆಗಾಲದ ಮುಂಭಾಗ ಅಂದ್ರೆ ಏಪ್ರಿಲ್ ಮೇ ನಲ್ಲಿ ನಾವು ಈ ಲಸಿಕೆಯನ್ನ ಇಟಿ ಲಸಿಕೆಯನ್ನ ಉಚಿತವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತದೆ, ಅದರಲ್ಲಿ ಹಾಕ್ಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಇದು ನಂತರ ಮರಿಗಳಿಗೆ 3 ಮರಿಗಳಿಗೂ ಕೂಡ ಹಾಕ್ಸ್ಬೇಕಾಗ್ತದೆ. ತದನಂತರ 3 ಮರಿಗಳು ಯಾವಾಗ 6 ಆಗ್ತವೆ, ಆಗ ಅಂದ್ರೆ ಜನವರಿಯಲ್ಲಿ ಹಾಕಿರ್ತಕ್ಕಂಥ 3 ಮರಿಗೆ ಮತ್ತೊಮ್ಮೆ ನಾವು ಏಪ್ರಿಲ್ ತಿಂಗಳಲ್ಲಿ ಮತ್ತೊಮ್ಮೆ ಇನ್ನೊಂದು ಇಟಿ ಲಸಿಕೆನ ಬೂಸ್ಟರ್ ಡೋಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಹಾಕ್ಸೋದ್ರಿಂದ ನಾವು ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಇದು ಬಹಳ ತೀವ್ರವಾಗಿ ಬರುವಂತ ರೋಗ ಅಂದ್ರೆ, ತೀವ್ರತರವಾದ ಒಂದು ಸತಿ ಫ್ಲಾಕ್ ಅಲ್ಲಿ ಬಂದಿದ್ರೆ 20-30% ಬರ್ತವೆ, ಲಾಸ್ ಆಗ್ತದೆ ಜಾಸ್ತಿ. ಅಂದ್ರೆ ಹೊಸ ಹುಲ್ಲು ಬಿದ್ದಾಗ ಇದ್ರು ಹಾವಳಿ ಚಿಗುರು ಜಾಸ್ತಿ ತಿಂತವೆ, ಆಗ ಅದರಲ್ಲಿ ಹಾವಳಿ ಜಾಸ್ತಿ ಇರ್ತದೆ. ಇನ್ನೊಂದು ತಾವು ತಿಳಿಸಿದ್ದು ಗಳದೆ ರೋಗ ಅಂತ ಅಂದು, ಇದು ಮುಖ್ಯವಾಗಿ ಯಾವಾಗ ಕಂಡು ಬರುತ್ತೆ ಅಂತೀರಿ? ಇದು ಕೂಡ ಮಳೆಗಾಲದಲ್ಲಿ ಪ್ರಾರಂಭದಲ್ಲಿ ಕಾಣಿಸ್ತದೆ. ಮಳೆ ಹೆಚ್ಚಾಗಿ ಜೌಗು ಪ್ರದೇಶಗಳಲ್ಲಿ ಎಲ್ಲಿ ತಿಂತದೆ ಮತ್ತು ನಮ್ಮ ಮಲೆನಾಡ ಸುತ್ತಮುತ್ತ ಈ ಕಾಲ ಬರ್ತಕ್ಕಂತ ಒಂದು ಸನಿಹ ಜಾಸ್ತಿ ಇದೆ. ಇವುಗಳಲ್ಲಿ ಲಕ್ಷಣ ಏನು ಅಂತಂದ್ರೆ ಕುರಿ ಬೇಕೆಗಳು ಮೇಯೋದಿಲ್ಲ, ತಲೆ ನೆಲಕ್ಕೆ ಹಾಕೊಂಡು ಕೂತ್ಕೊಳ್ತದೆ, ಜ್ವರ ಜಾಸ್ತಿ ಇರ್ತದೆ, ಕೆಮ್ಮೋದಕ್ಕೆ ಪ್ರಾರಂಭ ಮಾಡ್ತದೆ, ಕೆಮ್ಮದ ನಂತರ ಬೇದಿಯೂ ಕೂಡ ಆಗ್ತದೆ. ಅಂದ್ರೆ ಇದು ಸತ್ತ ನಂತರ ನಾವೇನಾದ್ರೂ ಆ ಕುರಿ ಮೇಕೆಗಳ ಒಂದು ಪೋಸ್ಟ್ ಮಾರ್ಟಮ್ ಅಥವಾ ಒಂದು ಮರಣೋತ್ತರ ಪರೀಕ್ಷೆ ಮಾಡಿದಾಗ ನಾವು ಈ ಕಾಯಿಲೆನ ಬೇಗ ಕಂಡುಹಿಡಿಬಹುದು. ಇದನ್ನು ಕಂಡುಹಿಡಿಬಹುದು. ಕಂಡುಹಿಡಿದ ನಂತರ ಮಾಡಬೇಕಾಗಿರೋದ್ರೆ ಕಾಯೋದಕ್ಕಿಂತ ಮುಂಚೆ ಮುಖ್ಯವಾಗಿ ರೈತರು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಲಸಿಕೆಯನ್ನು ಹಾಕ್ಸ್ಬೇಕು ಆ ಲಸಿಕೆಗಳನ್ನ ಹಾಕ್ಸ್ಕೊಂಡಿದ್ದೆ ಆದ್ರೆ ಈ ಕಾಯಿಲೆ ನಿಯಂತ್ರಣ ಮಾಡಬಹುದು. ಇವುಗಳ ಆಂಟಿಬಯೋಟಿಕ್ಸ್ ಮತ್ತು ನಮ್ಮ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ನಿಯಂತ್ರಣ ಮಾಡ್ಕೊಳ್ಬೋದು. ಅಂತಂದ್ರೆ ಅದನ್ನು ಲಸಿಕೆ ಹಾಕ್ಸೋದ್ರಿಂದ ನಿಯಂತ್ರಣಗೊಳಿಸ್ಬೋದು ಮತ್ತು ಆಂಟಿಬಯೋಟಿಕ್ಸ್ಗಳೋದ್ರಿಂದ ಇಲ್ಲ ಈ ಒಂದು ಕಾಯಿಲೆನ ನಾವು ಬೇಗ ಚಿಕಿತ್ಸೆಗೊಂಡು ಉಳಿಸ್ಕೊಳ್ಬೋದು ಪ್ರಾಣಿಗಳನ್ನ. ಅಂದ್ರೆ ಇದು ಗಳಲೆ ರೋಗ ಅಂತ ಯಾಕೆ ಕರೀತಾರೆ ಅಂತೀರಿ? ಅಂದ್ರೆ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಗಂಟಲು ಮತ್ತು ಶ್ವಾಸಕೋಶಕ್ಕೆ ತೊಂದರೆ ಆಗೋದು, ಉಸಿರಾಟದ ಸಮಸ್ಯೆ ಆಗೋದ್ರಿಂದ ಅದನ್ನ ಗಳಲೆ ರೋಗ ಅಂತ ಕರೀತಾರೆ. ಮೆಟ್ರಗಟ್ಟು ಅಂತ ಕೂಡ. ಅಂದ್ರೆ ಇದು ಕುರಿ ಮತ್ತು ಮೇಕೆ ಎರಡರಲ್ಲೂ ಕಂಡು ಬರುತ್ತೆ? ಕುರಿಗಳಲ್ಲೂ ಬರ್ತದೆ, ಹಸುಗಳಲ್ಲಿ ಬರ್ತವೆ, ಎಮ್ಮೆಗಳಲ್ಲೂ ಬರ್ತವೆ. ಹೆಚ್ಚಾಗಿ ಎಮ್ಮೆಗಳಲ್ಲಿ ಜಾಸ್ತಿ ಬರ್ತವೆ. ಈ ನಮ್ಮ ಮಲೆನಾಡು ಆ ಕಡೆ ಬೆಲ್ಟಲ್ಲಿ ಇದು ಮೆಟ್ರಗಟ್ಟುಗಳ ರೋಗ ಹೆಚ್ಚಾಗಿ ಕಾಣಿಸ್ತದೆ. ಅಂದ್ರೆ ಮುಖ್ಯವಾಗಿ ತಾವು ತಿಳಿಸಿದ್ರಿ ಲಸಿಕೆ ಕಾರ್ಯಕ್ರಮ ಅನ್ನೋದು ಬಹಳ ಮುಖ್ಯವಾಗುತ್ತೆ ಈ ರೋಗಗಳ ನಿಯಂತ್ರಣದಲ್ಲಿ. ಈ ಲಸಿಕೆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಲಸಿಕೆ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದ್ರೆ ಮೊಟ್ಟ ಮೊದಲು ನಮ್ಮ ರೈತರಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ನೀವ್ಯಾರೂ ಕೂಡ ಕ್ರಿಮಿನಾಶಕಗಳನ್ನ ಬಳಸೋದಿಲ್ಲ. ದಯಮಾಡಿ ಕ್ರಿಮಿನಾಶಕಗಳನ್ನ ಬಳಸಿ. ಅಂದ್ರೆ ರೊಪ್ಪ ಕೊಟ್ಟಿಗೆಯನ್ನ ಕೊಟ್ಟಿಗೆ ಮತ್ತು ನಾವು ಕೂಡ ರೊಪ್ಪದ ಒಳಗಡೆ ಹೋಗ್ಬೇಕಾದ ಕೊಟ್ಟಿಗೆ ಒಳಗಡೆ ಹೋಗ್ಬೇಕಾದ್ರೆ ಕಾಲನ್ನು ಕ್ರಿಮಿನಾಶಕ ದ್ರಾವಣದಿಂದ ಕಾಲನ್ನು ತೊಳೆದು ಅಥವಾ ಚಪ್ಪಲಿಯನ್ನ ಕಾಲಲ್ಲಿ ಕಾಲನ್ನು ಒಳಗಡೆ ಹೋದಾಗ ನಾವು ರೋಗ ನಿಯಂತ್ರಣ ಮಾಡಬಹುದು. ಇವುಗಳಲ್ಲಿ ಬಹುಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಸಿಡುಬು ರೋಗ ಅಂತ ಹೇಳ್ತೀವಿ. ಈ ಸಿಡುಬು ರೋಗಕ್ಕೆ ನಾವು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಲಸಿಕೆಯನ್ನು ಹಾಕ್ಸ್ಬೇಕಾಗ್ತದೆ. ಎಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತದೆ ಅವರು ಬಹುಮುಖ್ಯವಾಗಿ ಈ ಲಸಿಕೆಯನ್ನು ನವೆಂಬರ್ ಡಿಸೆಂಬರ್ ಅಲ್ಲಿ ಹಾಕ್ಬೇಕು. ಮತ್ತು ಈ ಗಳಲೆ ರೋಗಕ್ಕೆ ಮೇ ಜೂನ್ ಅಥವಾ ಮೇ ತಿಂಗಳಲ್ಲಿ ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ ಟಿ ಲಸಿಕೆಯನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ಹಾಕ್ಸ್ಬೇಕಾಗ್ತದೆ. ಯಾವುದೇ ಲಸಿಕೆಯನ್ನು ಹಾಕ್ಸ್ಬೇಕಾದ್ರೆ 15-21 ದಿನ ಅಂತರ ಇರಬೇಕಾಗ್ತದೆ. ಇಮ್ಯುನಿಟಿ ಬರ್ತದೆ ಅಥವಾ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಇಟಿ ಮತ್ತು HS ಅನ್ನ ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ಹಾಕೊಳ್ಬೇಕಾಗ್ತದೆ. ಫೆಬ್ರವರಿ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕಾಲುಬಾಯಿದ್ದರಲ್ಲ ಲಸಿಕೆ ಹಾಕ್ಸ್ಕೊಳ್ಬೇಕಾಗ್ತದೆ. ಮತ್ತು ಅದೇ ರೀತಿ ಇರತಕ್ಕಂಥದ್ದು ನಮ್ಮ ಈ ಸಿಡುಬುದ ಹೇಳಿದ್ದೀನಿ, ಮೆಟ್ರಗಟ್ಟದ ಹೇಳಿದ್ದೀನಿ, PPR ಕಾಯಿಲೆ. PPR ಕಾಯಿಲೆ ವರ್ಷಕ್ಕೆ 2 ಬಾರಿ ಹಾಕ್ಸ್ಕೊಳ್ಬೇಕಾಗ್ತದೆ. ಈ ಒಂದು ಜೂನ್ ತಿಂಗಳಲ್ಲಿ ಒಂದ್ಸತಿ, ಮತ್ತೊಂದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಹಾಕಿಸ್ಕೊಂಡಿದ್ದಾದ್ರೆ ಈ ರೋಗಗಳನ್ನೆಲ್ಲ ನಿಯಂತ್ರಣಗೊಳಿಸ್ಬೋದು. ಬಹುಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಕಾಯಿಲೆ ಇದೆ, ನಾನು ಹಾಕ್ಸೋದಿಲ್ಲ, ನಾನು ದೇವಿಗೆ ಹರಕೆ ಹೊರಟಿದ್ದೀನಿ, ಅದೆಲ್ಲವನ್ನ ಬಿಟ್ಟು ಬದಲಾಗಬೇಕಾಗಿರೋದು ನಮ್ಮ ರೈತ ಬಾಂಧವರಂತ ಕೇಳ್ಕೊಳ್ತೀನಿ. ಮತ್ತೆ ಈ ಪಶುವೈದ್ಯ ಸೇವಾ ಇಲಾಖೆಯವರು ಕೂಡ ಲಸಿಕೆ ಕಾರ್ಯಕ್ರಮವನ್ನು ಒಂದು ರೀತಿ ಆಂದೋಲನದಲ್ಲಿ ಪ್ರತಿ ದಿವಸ ಪ್ರತಿ ತಿಂಗಳು ನಾವು ಇಂತಿಂತ ತಾರೀಕಲ್ಲಿ ಬರ್ತೇವೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರ ಮನೆಗೂ ನಾವು ಪಾಂಪ್ಲೆಟ್ ಅನ್ನ ಕೊಡ್ತೇವೆ ಮತ್ತು ಯಾವ ರೀತಿ ರೋಗ ನಿಯಂತ್ರಣ ಮಾಡಬೇಕು ಅಂತೇಳಿ. ಈಗ ನಾವು ಮಾಡ್ತಾ ಇರತಕ್ಕಂಥ ಇದು ಒಂದು ಮುಖ್ಯವಾದ ಕಾರ್ಯಕ್ರಮ. ಇದರಲ್ಲಿ ನಾನು ರೈತ ಬಾಂಧವರಲ್ಲಿ ಕೇಳಿಕೊಳ್ಳೋದೇನು ಅಂತಂದ್ರೆ, ಒಂದು ಚಿಕ್ಕ ಬುಕ್ ಎಲ್ಲಾ ರೈತರ ಪ್ಯಾಕೆಟ್ ಅಲ್ಲೂ ಇರ್ತದೆ, ಸಣ್ಣ ಒಂದು ಪುಸ್ತಕವನ್ನು ಇಟ್ಕೊಂಡಿರ್ತಾರ. ಆ ಪುಸ್ತಕದಲ್ಲಿ ನೀವು ಯಾವ ತಾರೀಕು ಯಾವ ತಿಂಗಳಲ್ಲಿ ಯಾವ ಲಸಿಕೆ ಹಾಕ್ಸಿದ್ರಿ, ಯಾವಾಗ ಯಾವ ಟಗರನ್ನ ತಂದಿದ್ದೀರಾ, ಪ್ರತಿಯೊಂದು ವಿಚಾರನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರ ಆ ಒಂದು ಪುಸ್ತಕ ನಿಮ್ಗೆ ಬೇರೆ ಒಂದು ಕಾರಣಗಳು ಅಕಸ್ಮಾತ್ ಕುರಿ ಸತ್ತಿದ್ದಾದ್ರ ಅದಕ್ಕೆ ಒಂದು ಯಾವಾಗ ಏನ್ ಮಾಡಿದ್ವಿ ಏನಾಯ್ತು ಅನ್ನೋ ಒಂದು ಫಾಲೋಅಪ್ ಅಂತ ಏನ್ ಹೇಳ್ತೀವಿ ಅದು ಸಿಗ್ತದೆ. ಮತ್ತೊಂದು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರಲ್ಲಿ ಮತ್ತೊಂದು ಹೇಳ್ತೀನಿ, ಎಕ್ಸ್ಗ್ರೇಷಿಯಾ ಅಂತ ಅಂದ್ಬಿಟ್ಟು ನಾವು ಹಣವನ್ನ ಸರ್ಕಾರದಿಂದ ಕೊಡ್ತಾ ಇದ್ವಿ, ಅನುದಾನವನ್ನು ಕೊಡ್ತಾ ಇದ್ವಿ ರೈತರಿಗೆ ಪ್ರೋತ್ಸಾಹ ಅಂತಂದ್ಬಿಟ್ಟು. ಇದ್ರಲ್ಲಿ ಏನು ಅಂತಂದ್ರೆ 6 ತಿಂಗಳ ಒಳಗಿನ ಮರಿಗಳನ್ನು ಸತ್ತಾಗ ಅವ್ರಿಗೆ 2,500 ರೂಪಾಯಿ ಬರ್ತದೆ. ಮಾಡ್ಬೇಕಾಗಿರೋದು ಒಂದು ಕೆಲಸ ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಏನು ಅಂತಂದ್ರೆ ಕುರಿ ಸತ್ತಾಗ ಸತ್ತ ದಿನವೇ ಭಾನುವಾರ ಸಾಯ್ತು ಅಂದ್ರೆ ಮುಚ್ಚಿ ಬೆಳಗ್ಗೆ ಅಥವಾ ನಿಮ್ಮಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಪಶುವೈದ್ಯರಲ್ಲಿ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು. ಮಾಡಿಸಿದಾಗ ನೀವು ಕುರಿಯ ಜೊತೆ ಇರಬೇಕು, ಕುರಿಯ ಜೊತೆ ಪಶುವೈದ್ಯರು ಇರಬೇಕು. ಮರಣೋತ್ತರ ಪರೀಕ್ಷೆ ಮಾಡಿದ ಫೋಟೋ ತೆಗೆಸ್ಬೇಕಾಗ್ತದೆ ಮತ್ತು ಗುಂಡಿಯ ಒಳಗಡೆ ಹಾಕಿರ್ತಕ್ಕಂಥ ಫೋಟೋವನ್ನು ಬೇಕಾಗ್ತದೆ. 2 ಫೋಟೋ ಕಡ್ಡಾಯ. ಮತ್ತು ಅದರ ಜೊತೆಗೆ ನೀವು ಪಾಸ್ಬುಕ್ ಹೊಂದಿದ್ರೆ, ಕುರಿ ಪಾಸ್ಬುಕ್ ಹೊಂದಿದ್ರೆ ಕುರಿ ಪಾಸ್ಬುಕ್ನ ಸಮಗ್ರ ಒಂದು ಜೆರಾಕ್ಸ್ ಕಾಪಿ, ಅದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡಿನ ಜೆರಾಕ್ಸ್, ಮತ್ತೊಂದು ನೀವು ನಿಮ್ಮ ಬ್ಯಾಂಕಿನ ಅಕೌಂಟಿನ ಪಾಸ್ಬುಕ್, ಇವಿಷ್ಟನ್ನು ನೀವು ನಮ್ಮ ಪಶುವೈದ್ಯರಿಗೆ ಕೊಟ್ಟಿದ್ದೆ. ಅದರಲ್ಲಿ ಅವರು ಈ ಒಂದು ಮರಣೋತ್ತರ ಪರೀಕ್ಷೆಯನ್ನು ಲಿಖಿತ ರೂಪದಲ್ಲಿ ಬರೆದು ಕುರಿ ಭವನಕ್ಕೆ, ಅಂದ್ರೆ ನಮ್ಮ ಕುರಿ ಬೋರ್ಡ್ ಏನಿದೆ ನಮ್ಮ ಹೆಬ್ಬಾಳದಲ್ಲಿ, ಅಲ್ಲಿಗೆ ಕಳಿಸ್ಕೊಡ್ತಾರೆ. ಸಹಾಯಕ ನಿರ್ದೇಶಕರ, ತಾಲೂಕಿನ ಸಹಾಯಕ ನಿರ್ದೇಶಕರ ಮುಖಾಂತರ ಉಪನಿರ್ದೇಶಕರಿಗೆ ಅಲ್ಲಿಗೆ ಹೋಗ್ತದೆ. ಈ ಕುರಿ ಸತ್ತಿರ್ತಕ್ಕಂಥದ್ದು ಮರಣೋತ್ತರ ಪರೀಕ್ಷೆ ನಂತರ, ಆ ಒಂದು ಮರಣೋತ್ತರ ಪರೀಕ್ಷೆಯ ಫೋಟೋ ಇವೆಲ್ಲ ದಾಖಲಾತಿಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ನ್ಯಾಯಯುತವಾಗಿದೆ, ಯಾವುದೇ ರೀತಿಯಾದ ಇದರಲ್ಲಿ ಮೋಸ ಇದಾಗಿಲ್ಲ ಅನ್ನೋ ಖಚಿತಪಡಿಸಿಕೊಂಡು ಕುರಿ ಬೋರ್ಡಿಂದ ಅಕೌಂಟ್ಗೆ ಏನು ನೀವು ಪಾಸ್ಬುಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಹಣ ಜಮಾ ಆಗ್ತದೆ. 6 ತಿಂಗಳು ಮೇಲ್ಪಟ್ಟ ಕುರಿ ಮೇಕೆ ಇದ್ದಲ್ಲಿ 5,000 ರೂಪಾಯಿ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ವಾಪಸ್ ಪ್ರತಿ ಕುರಿಗೆ ಬರ್ತಕ್ಕಂತ. ಇವಾಗ ಸಿಡ್ಲು ಒಡೆದು ಸತ್ತೋಗಿದೆ ಅಂದ್ರೆ ಕೂಡ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋದ್ರೆ ಪಶು ವೈದ್ಯಾಧಿಕಾರಿಗಳು ಕೊಡ್ತಾರೆ, ಅದಕ್ಕೂ ಕೂಡ ನಿಮ್ಗೆ ಸರ್ಕಾರದಿಂದ ನಷ್ಟ ಬರ್ಸೋದಕ್ಕೆ ಸರ್ಕಾರದಿಂದ ಸವಲತ್ತಿದೆ. ಮತ್ತೊಂದೇನು ಅಂತಂದ್ರೆ ಪ್ರವಾಹದಿಂದ ಸತ್ತಿದೆ ಅಂದ್ರೂ ಕೂಡ ಅದಕ್ಕೆ ನೀವು ಕೊಡಬಹುದು, ನಮ್ಮ ಸರ್ಕಾರದಿಂದ ಸವಲತ್ತನ್ನು ಕೊಡ್ತಿದೆ. ಅಂದ್ರೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ, ಕಡ್ಡಾಯ ಫೋಟೋ ಕಡ್ಡಾಯ, ಇವೆಲ್ಲ ವಿದ್ಯೆ ಮಾತ್ರ ನಿಮಗೆ ಹಣ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತೆ. ರೈತ ಬಾಂಧವರೇ, ತಮಗೆ ಈ ಕುರಿ ಮತ್ತು ಮೇಕೆಗಳ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿವಿ ಮುರಳೀಕೃಷ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9902586895. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9902586895. ತುಂಬ ಸಂತೋಷ ಡಾಕ್ಟರ್ ಮುರಳೀಕೃಷ್ಣ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕುರಿ ಮತ್ತು ಮೇಕೆಗಳ ರೋಗ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕುರಿ ಮತ್ತು ಮೇಕೆಗಳಿಗೆ ಬರುವ ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕುರಿತು ಪಶುವೈದ್ಯರಾದ ಡಾಕ್ಟರ್ ಮುರಳೀಕೃಷ್ಣ ಅವರೊಂದಿಗಿನ ಸಂದರ್ಶನ ಆಲಿಸಿದರೆ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಇನ್ನೀಗ ಕೇಳಿ ಶಿವಮೊಗ್ಗ ಸುಬ್ಬಣ್ಣವರ ಧ್ವನಿಯಲ್ಲಿದೆ ಶಿಶುನಾಳ ಶರೀಫರ ತತ್ವಪದ. ಕೊಡಗನ ಕೋಳಿ ಮುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ಮುಂಗಿದ್ದ, ಕೊಡಗನ ಕೋಳಿ ಮುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ಆಡು ಆನೆಯ ನಂಗಿ ಗೋಡೆ ಸುಣ್ಣವ ನಂಗಿ, ಆಡು ಆನೆಯ ನಂಗಿ ಗೋಡೆ ಸುಣ್ಣವ ನಂಗಿ, ಆಡಲು ಬಂದ ಪಾತ್ರದವಳ ಮಕ್ಕಳ ನುಂಗಿದ್ದ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ಒಳ್ಳು ಬನಿಕೆಯ ನಂಗಿ ಕೊಲ್ಲು ಬೂಟವ ನಂಗಿ, ಒಳ್ಳು ಬನಿಕೆಯ ನಂಗಿ ಕೊಲ್ಲು ಬೂಟವ ನಂಗಿ, ಕಲ್ಲಲು ಬಂದ ಮುದುಕಿಯನ್ನೇ ನಲ್ಲು ನುಂಗಿದ್ದ ತಂಗಿ, ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ಹಗ್ಗ ಮಗ್ಗವ ನಂಗಿ ಮಗ್ಗ ಬಲಾಳಿ ನಂಗಿ, ಹಗ್ಗ ಮಗ್ಗವ ನಂಗಿ ಮಗ್ಗ ಬಲಾಳಿ ನಂಗಿ, ಮಗ್ಗದಲ್ಲಿರುವ ಅಣ್ಣ ನನ್ನೇ ಮಣಿಯು ನುಂಗಿದ್ದ ತಂಗಿ, ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು ಸಮಯವಾಗಿದೆ 6:30. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇದೀಗ 6:30 ವಿಜ್ಞಾನದ ಮುನ್ನಡೆ ಡಾ ವೈಸಿ ಕಮಲಾ ಅವರಿಂದ. 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ಆನಂತರ ಚಿತ್ರಗೀತೆಗಳು. 7:45